ಸರೋಜದ ಲಲೇತ್ರಿ ಹಿಮಗಿರಿ ಪುತ್ರಿ ಅಂಬಯ ಸರೋಜದ ಲಲೇತ್ರಿ ಹಿಮಗಿರಿ ಪುತ್ರಿ ಅಂಬಯ ಸರೋಜದ ಲಲೇತ್ರಿ ಹಿಮಗಿರಿ ಪುತ್ರಿ ಗಿರಿ ಪುತ್ರಿ ಅಂಬಯ ಸರೋಜ ದಳನೇತ್ರಿ ಹಿಮಗಿರಿ ಪುತ್ರಿ ಪದ ಭುಜ ಮೂಲೆ ಸದನಂ ನಮ್ಮ ಶುಭ ಮಿಮ್ಮ ಕ್ಷಮಯ ಸರೋಜ ದಳನೇತ್ರಿ ಹಿಮಗಿರಿ ಪುತ್ರಿ ಪದ ಭುಜ ಮೂಲೆ ಸದನಂ ನಮ್ಮ ಶುಭ ಭಿಮ್ಮ ಕ್ಷಮಯ ಸರೋಜ ದಳನೇತ್ರಿ ಹಿಮಗಿರಿ ಪುತ್ರಿ ಪದ ಭುಜ ಮೂಲೆ ಸದನಂ ನಮ್ಮ ಶುಭ ಭಿಮ್ಮ ಕ್ಷಮಯ ಸರೋಜ ದಳನೇತ್ರಿ ಹಿಮಗಿರಿ ಪುತ್ರಿ ಪದ ಭುಜ ಮೂಲೆ ಸದನಂ ನಮ್ಮ ಶುಭ ಭಿಮ್ಮ ಕ್ಷಮಯ ಸರೋಜ ದಳನೇತ್ರಿ ಹಿಮಗಿರಿ ಪುತ್ರಿ ಪರಕುಶಯಕ